ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ ಬದನೆ ಬೇಸಾಯ. ಈ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ತರಕಾರಿ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಅಂಜನಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಅಂಜನಪ್ಪ ಅವರೇ. ನಮಸ್ಕಾರ. ಬದನೆ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಹೌದು. ನಾವು ವರ್ಷವಿಡೀ ಇದರ ಬೇಸಾಯವನ್ನು ನೋಡ್ತೇವೆ. ಮಾರುಕಟ್ಟೆಯಲ್ಲೂ ಕೂಡ ವರ್ಷವಿಡೀ ಲಭ್ಯ ಇರುತ್ತೆ ಬದನೆ. ಮತ್ತೆ ಪ್ರತಿನಿತ್ಯನೂ ಕೂಡ ನಾವು ಒಂದಲ್ಲ ಒಂದು ವಿಧದಲ್ಲಿ ಬದನೆಯನ್ನು ಬಳಸ್ಕೊಳ್ತಾ ಇರ್ತೀವಿ. ನಿಜ. ತಾವಿವತ್ತು ಈ ಬದನೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರು, ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಬದನೆಯ ಒಂದು ಸಾಮಾನ್ಯವಾದ ಪರಿಚಯ ಮಾಡಿಕೊಡ್ತೀರಿ? ಖಂಡಿತವಾಗಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಬದನೆ ಬಹಳ ಮುಖ್ಯವಾದ ಮತ್ತು ಜನಪ್ರಿಯವಾದ ತರಕಾರಿ ಬೆಳೆ. ಈ ತರಕಾರಿಯು ಬಹಳ ಬಡವರ ತರಕಾರಿ ಅಂತ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಈ ತರಕಾರಿಯನ್ನು ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ಬೆಳೆಯುತ್ತಾ ಇದ್ದಾರೆ. ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 15.8 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಇದರ ಉತ್ಪಾದನೆ 400,000 ಟನ್ಗಳಷ್ಟು ಇದ್ದು ಉತ್ಪಾದಕತೆ 25 ಟನ್ ಪ್ರತಿ ಹೆಕ್ಟೇರ್ಗೆ ಪಡೀತಾ ಇದ್ದಾರೆ. ಅಂದ್ರೆ ಬದನೆಯನ್ನ ಬೆಳೆಯುವಂತ ದೇಶಗಳು ಯಾವ್ಯಾವು ಅಂತೀರಿ? ಈ ಬದನೆ ಭಾರತ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದರ ಬೇಸಾಯ ಉಂಟು. ಉದಾಹರಣೆಗೆ ಬಾಂಗ್ಲಾದೇಶ, ಪಾಕಿಸ್ತಾನ, ಚೈನಾ, ಫಿಲಿಪೈನ್ಸ್ ದೇಶಗಳಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಈ ಬೆಳೆಯನ್ನ ಬೆಳೀತಾ ಇದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ರಾಜ್ಯಗಳಿಗೆ ತಗೊಂಡ್ರೆ ಎಲ್ಲಾ ರಾಜ್ಯಗಳಲ್ಲೂ ಈ ಬೇಸಾಯ, ಬದನೆ ಬೇಸಾಯ ಉಂಟು. ಆದರೆ ಹೆಚ್ಚಿಗೆ ಬೆಳೀತಕ್ಕಂತಹ ರಾಜ್ಯಗಳಂದ್ರೆ ಬಿಹಾರ, ಉತ್ತರ ಪ್ರದೇಶ, ಒಡಿಸ್ಸಾ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಈ ಬೇಸಾಯ ಉಂಟು. ಇನ್ನು ನಮ್ಮ ರಾಜ್ಯಕ್ಕೆ ಬಂದ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಬೆಳೆಯನ್ನು ಹೆಚ್ಚಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಹುಬ್ಳಿ, ಎಸ್ಪೆಷಲಿ ಬೆಳಗಾಮು, ಬಾಗಲಕೋಟೆ, ಬೀದರ್ ಜಿಲ್ಲೆಗಳಲ್ಲಿ ಈ ಒಂದು ಬೆಳೆಯನ್ನು ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇನ್ನು ಸಂಕ್ಷಿಪ್ತವಾಗಿ ಈ ಬದನೆಯ ಒಂದು ಉಪಯೋಗದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನೋಡಿ, ಈ ಬದನೆಯಲ್ಲಿ ಸಾಕಷ್ಟು ಉಪಯೋಗಗಳಿದ್ದಾವೆ. ಅದರಲ್ಲೂ ಹೆಚ್ಚಾಗಿ ಎ ಮತ್ತು ಬಿ ಅನ್ನಾಂಗಗಳು ಅಥವಾ ಜೀವಸತ್ವಗಳಂತ ನಾವು ಕರೆಯುತ್ತೇವೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ. ಈ ಬದನೆಯನ್ನು ವಿವಿಧ ಅಡುಗೆ ತಯಾರಿಕೆಯಲ್ಲಿ ಬಳಸುತ್ತಾರೆ. ಉದಾಹರಣೆಗೆ ಸಾಂಬಾರು, ಪಲ್ಯ, ಗೊಜ್ಜು, ಬಾತು, ಇನ್ನಿತರ ಪದಾರ್ಥಗಳ ಜೊತೆ ಬದನೆಕಾಯಿಗಳನ್ನು ಬಳಸಿ ವಿವಿಧ ಪದಾರ್ಥಗಳನ್ನು ತಯಾರಿಕೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅದೇ ರೀತಿ ಈ ಬದನೆಯಲ್ಲಿ ಔಷಧಿ ಗುಣಗಳು ಕೂಡ ಉಂಟು. ಉದಾಹರಣೆಗೆ ಪಿತ್ತಜನಕ ಸಮಸ್ಯೆಯಿಂದ ಬಳಲಿರತಕ್ಕಂಥ ವ್ಯಕ್ತಿಗಳ ಸೇವನೆ ಮಾಡುವುದರಿಂದ ಈ ಪಿತ್ತಜನಕ ಸಮಸ್ಯೆ ನಿವಾರಣೆಯಾಗಲು ಸಹಕರಿಸುತ್ತದೆ. ಮತ್ತು ಬದನೆಕಾಯಿಗಳನ್ನು ವಿವಿಧ ಬಗೆಯ ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾ ಇದ್ದಾರೆ. ಅದೇ ರೀತಿ ಇತ್ತೀಚೆಗೆ ಸಕ್ಕರೆ ಕಾಯಿಲೆ ಬಹಳ ತೊಂದರೆ ಕೊಡ್ತಾ ಇದೆ. ಅಂತಹ ಜನಗಳು ಬದನೆ ತಿನ್ನೋದ್ರಿಂದ ದೂರವಿರೋಕ್ಕಿಂತ ಮೊದಲು ಬಿಳಿ ಬದನೆಯನ್ನು ಬಳಸೋದು ಬಹಳ ಉತ್ತಮ ಎಂದು ಕಂಡು ಬಂದಿದೆ. ಅದೇ ರೀತಿ ಬದನೆ ಬೀಜಗಳನ್ನು ಹಲ್ಲು ನೋವು ನಿವಾರಣೆಯಲ್ಲಿ ಕೂಡ ಔಷಧಿಯಾಗಿ ಬಳಸ್ತಾ ಇದ್ದಾರೆ. ಈ ರೀತಿಯಾಗಿ ವಿವಿಧ ಒಂದು ಔಷಧಿ ಗುಣಗಳನ್ನು ಇದು ಹೊಂದಿದೆ ಬದನೆಕಾಯಿ. ಇನ್ನು ಈ ಬದನೆಯನ್ನು ಬೆಳೆಯೋದಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತೀರಿ? ಬದನೆ ಬಹಳ ಆಳವಾಗಿ ಬೇರೆ ಬಿಡತಕ್ಕಂಥ ಬೆಳೆಯಾಗಿರೋದ್ರಿಂದ ಹೆಚ್ಚಿನ ಪೋಷಕಾಂಶಗಳು ತೆಗೆದುಕೊಂಡು ಬಹಳ ಉಲ್ಸಾಗಿ ಬೆಳೀತಕ್ಕಂಥ ಬೆಳೆ. ಆದ್ದರಿಂದ ಮಣ್ಣು ಆಳವಾಗಿರಬೇಕು. ಮತ್ತು ಉತ್ತಮ ಬೆಳೆ ಬೆಳೆಯಬೇಕಾದರೆ ಜೇಡಿ ಮಿಶ್ರಿತ ಗೋಡು ಮಣ್ಣು ಅಥವಾ ಮರಳ ಮಿಶ್ರಿತ ಕೆಂಪು ಮಣ್ಣು ಈ ಬೆಳೆಗೆ ಬಹಳ ಸೂಕ್ತ. ಅದರಲ್ಲೂ ಮಣ್ಣಿನ ರಸಸಾರ 5.5-6 ಇದ್ದರೆ ಸೂಕ್ತ. ಫಲವತ್ತಾದ ಮಣ್ಣು, ಆಳವಾದ ಮಣ್ಣು ಬಹಳ ಒಳ್ಳೆಯದು ಅಂತೀರಿ? ಹೌದು. ಇನ್ನು ಹವಾಗುಣ ಹೇಗಿದ್ರೆ ಒಳ್ಳೇದು ಅಂತೀರಿ ಈ ಒಂದು ಬದನೆ ಬೇಸಾಯಕ್ಕೆ? ಮೂಲತಃವಾಗಿ ಬದನೆ ಗಿಡ ಉಷ್ಣವಲಯದ ಬೆಳೆಯಾಗಿದ್ದು, ಆದರೂ ಸಮಶೀತೋಷ್ಣ ವಲಯ ಪ್ರದೇಶಗಳಲ್ಲಿ ಕೂಡ ಈ ಬೆಳೆಯನ್ನು ನಾವು ಬೆಳೆಯಬಹುದಾಗಿದೆ. ಆದರೆ ಅತಿ ಶೀತ ಹಿಮ ಇರತಕ್ಕಂಥ ಪ್ರದೇಶಗಳಲ್ಲಿ ಈ ಬೆಳೆ ಹುಲಸಾಗಿ ಬೆಳೆಯುವುದಿಲ್ಲ ಮತ್ತು ಹೂವು ಮತ್ತು ಕಾಯಿ ಕಚ್ಚುವುದಿಲ್ಲ. ಈ ಬೆಳೆಗೆ ಉಷ್ಣಾಂಶ ಎಷ್ಟಿರಬೇಕಪ್ಪ ಅಂದರೆ ಸುಮಾರು 21-27 ಡಿಗ್ರಿ ಸೆಲ್ಸಿಯಸ್ ಇರಬೇಕು. 17 ಡಿಗ್ರಿ ಸೆಲ್ಸಿಯಸ್ಗಿಂತ ಉಷ್ಣಾಂಶ ಕಡಿಮೆ ಆದರೆ ಬೆಳವಣಿಗೆ, ಹೂ ಕಟ್ಟುವಿಕೆ, ಕಾಯಿ ಕಟ್ಟುವಿಕೆ ತೊಂದರೆ ಆಗ್ತದೆ. ಅಂದ್ರೆ ಮುಖ್ಯವಾಗಿ ಯಾವ್ಯಾವ ತಿಂಗಳಲ್ಲಿ ಬೇಸಾಯ ಪ್ರಾರಂಭಿಸಬಹುದು? ಈ ಬದನೆಯನ್ನು ವರ್ಷ ಪೂರ್ತಿ ನಾವು ಬೇಸಾಯ ಮಾಡಬಹುದಾಗಿದೆ. ಆದರೆ ಬದನೆಯನ್ನು ಮೈದಾನ ಪ್ರದೇಶಗಳಲ್ಲಿ ಅಂದರೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸುತ್ತಮುತ್ತ ಮೈದಾನ ಪ್ರದೇಶಗಳಲ್ಲಿ ಜೂನ್, ಜುಲೈ, ಅಕ್ಟೋಬರ್, ನವೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಬೆಳೆಯಬಹುದು. ಇನ್ನು ಕರಾವಳಿ ಪ್ರದೇಶಕ್ಕೆ ಬಂದರೆ ಜನವರಿ, ಮೇ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬೇಸಾಯ ಮಾಡಬಹುದು. ಅಂದರೆ ಮಳೆ ಕಡಿಮೆ ಇರೋ ಸಂದರ್ಭದಲ್ಲಿ. ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳು ಬಹಳ ಸೂಕ್ತ ಅನಿಸುತ್ತೆ. ಗುಡ್ಡಗಾಡು ಪ್ರದೇಶದಲ್ಲಿ ಹೆಚ್ಚು ಮಳೆ ಇರೋದ್ರಿಂದ ಹೌದು ಈ ಬೇಸಿಗೆಯಲ್ಲೇ ಬೆಳ್ಕೊಳ್ಳೋದು ಉತ್ತಮ. ಇನ್ನು ತಳಿಗಳಿಗೆ ಬಂದರೆ ಈ ಬದನೆಯಲ್ಲಿರುವಂಥ ಸ್ಥಳೀಯ ತಳಿಗಳು ಯಾವ್ಯಾವು ಅಂತೀರಿ? ಸ್ಥಳೀಯ ತಳಿಗಳು ಸಾಕಷ್ಟು ಇದಾವೆ. ಅವುಗಳಲ್ಲಿ ಮುಖ್ಯವಾಗಿ ಈರನ್ಗೆರೆ, ಕೆಂಗೇರಿ, ವೆಸ್ಟ್ ಕೋಸ್ಟ್ ರೌಂಡ್, ರಾಮದುರ್ಗ, ಮತ್ತೆ ಮಾಳಾಪುರ, ಮಟ್ಟಿಗೊಳ್ಳ, ರಾಮ್ಪುರ್ ಲೋಕಲ್, ಹೀಗೆ ವಿವಿಧ ಸ್ಥಳೀಯ ತಳಿಗಳನ್ನು ಆಯಾ ಪ್ರದೇಶಗಳಲ್ಲಿ ರೈತರು ಬೆಳೆದು ಬೇಸಾಯದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇವೆಲ್ಲ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನಪ್ರಿಯ ಆಗಿರ್ತಕ್ಕಂಥ ತಳಿಗಳು. ಈ ತಳಿಗಳಿಂದ ಸುಮಾರು 15-20 ಟನ್ನಷ್ಟು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಇಳುವರಿಯನ್ನು ಪಡ್ಕೋಬಹುದಾಗಿದೆ. ಇನ್ನು ಸುಧಾರಿತ ತಳಿಗಳು ಯಾವ್ಯಾವು ಅಂತೀರಿ? ಸುಧಾರಿತ ತಳಿಗಳು ಇತ್ತೀಚೆಗೆ ಭಾರತೀಯ ಸಂಶೋಧನಾ ಸಂಸ್ಥೆ IHR ಅಂತ ನಾವು ಕರೀತೇವೆ, ಹೆಸರುಘಟ್ಟ ಬೆಂಗಳೂರು, ಇಲ್ಲಿ ಸಾಕಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅರ್ಕ ಶೀಲ್, ಅರ್ಕ ಶಿರೀಶ್, ಅರ್ಕ ಕುಸುಮಕೂರ್, ಅರ್ಕ ಕೇಶವ, ಅರ್ಕ ನಿಧಿ, ಅರ್ಕ ನೀಲಕಂಠ, ಈ ರೀತಿ ತಳಿಗಳು ಸಾಕಷ್ಟು ತಳಿಗಳು ಇವತ್ತು ಬಿಡುಗಡೆ ಆಗಿವೆ. ಅವೆಲ್ಲ ಕೂಡ ಇವತ್ತು ಬೇಸಾಯದಲ್ಲಿದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಅರ್ಕ ನಿಧಿ ಮತ್ತು ಅರ್ಕ ನೀಲಕಂಠ ದಂಡಾಣು ಸರ್ಗ ರೋಗ ನಿರೋಧಕತೆಗೆ ಸೂಕ್ತ ಅಂತ ಕಂಡು ಬಂದಿವೆ. ಅಂದ್ರೆ ನಿರೋಧಕ ಶಕ್ತಿ ಇದೆ. ಎಲ್ಲೆಲ್ಲಿ ಈ ದಂಡಾಣು ರೋಗ ಸಮಸ್ಯೆ ಇರುತ್ತದೋ ಅಂತಹ ಪ್ರದೇಶದಲ್ಲಿ ಈ ಒಂದು ತಳಿಗಳು ಬೆಳೆಸೋದು ಒಳ್ಳೆಯದು. ಅರ್ಕ ನಿಧಿ ಮತ್ತು ಅರ್ಕ ನೀಲಕಂಠ. ಹೌದು. ಇನ್ನ ಈ ಬದನೆಯಲ್ಲಿ ಈ ಹೈಬ್ರಿಡ್ ತಳಿಗಳು ಅಥವಾ ಸಂಕರ್ಣ ತಳಿಗಳು ಇದಾವೆ? ನಿಜ, ಅವುಗಳಲ್ಲಿ ಸಂಕರ್ಣ ತಳಿಗಳಂದ್ರೆ ಇದೇ ಭಾರತೀಯ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಿಂದ ಕೆಲವು ಸಂಕರ್ಣ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವುಗಳಲ್ಲಿ ಅರ್ಕ ನವನೀತ್, ಅರ್ಕ ಆನಂದ್, ಮತ್ತೆ IARA ನ್ಯೂಡೆಲ್ಲಿ ಅಂತ ನಾವು ಕರೀತೇವೆ. ಈ ಒಂದು ಸಂಸ್ಥೆಯಿಂದ ಪೂಸಾ ಹೈಬ್ರಿಡ್ 5, ಪೂಸಾ ಹೈಬ್ರಿಡ್ 6, ಮತ್ತು ಪೂಸಾ ಹೈಬ್ರಿಡ್ 9 ಅಂತ ಸಂಕರ್ಣ ತಳಿಗಳನ್ನು ಬಿಡುಗಡೆ ಮಾಡಿ ಬೇಸಾಯಕ್ಕೆ ಶಿಫಾರಸು ಮಾಡಿದೆ. ಇನ್ನು ನಾವು ಬೇಸಾಯಕ್ಕೆ ಬಂದರೆ ಒಂದು ಹೆಕ್ಟೇರ್ನಲ್ಲಿ ಅಂದರೆ 2.5 ಎಕರೆನಲ್ಲಿ ಬೇಸಾಯ ಮಾಡಬೇಕು ಅಂದರೆ ಈ ಬಿತ್ತನೆ ಬೀಜ, ಕೊಟ್ಟಿಗೆ ಗೊಬ್ಬರ, ರಸಗೊಬ್ಬರ ಇವೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ನೋಡಿ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬಿತ್ತನೆ ಬೀಜ ಸುಧಾರಿತ ತಳಿಗಳಾಗಿದ್ದಲ್ಲಿ 200-250 ಗ್ರಾಂ ಬೇಕಾಗುತ್ತೆ. ಸಂಕರ್ಣ ತಳಿಗಳಾದರೆ 100-125 ಗ್ರಾಂ, ಇದು ಪ್ರತಿ ಒಂದು ಹೆಕ್ಟೇರ್ಗೆ. ಅದೇ ರೀತಿ ಕೊಟ್ಟಿಗೆ ಗೊಬ್ಬರ 25 ಟನ್, ಮತ್ತು ರಾಸಾಯನಿಕ ಗೊಬ್ಬರಗಳ ಸುಧಾರಿತ ತಳಿಗಳಾದಲ್ಲಿ 150 ಕೆಜಿ ಸಾರಜನಕ, 100 ಕೆಜಿ ರಂಜಕ, 50 ಕೆಜಿ ಪೊಟಾಷ್. ಅದೇ ರೀತಿ ಸಂಕರ್ಣ ತಳಿಗಳಾಗಿದ್ದಲ್ಲಿ 250 ಕೆಜಿ ಸಾರಜನಕ, 200 ಕೆಜಿ ರಂಜಕ, 100 ಕೆಜಿ ಪೊಟಾಷ್ ಗೊಬ್ಬರಗಳು ಬೇಕಾಗುತ್ತವೆ. ಈ ಗೊಬ್ಬರಗಳ ಪೈಕಿ ನಾಟಿ ಮಾಡುವ ಸಮಯದಲ್ಲಿ 50% ಸಾರಜನಕ, ಉಳಿದ ಅಥವಾ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟಾಷ್ ಗೊಬ್ಬರಗಳನ್ನು ಭೂಮಿಗೆ ಕೊಟ್ಟು ನಂತರ ಗಿಡಗಳನ್ನು ನಾಟಿ ಮಾಡೋದು ಒಳ್ಳೆಯದು. ಅಂದ್ರೆ ಪ್ರಾರಂಭದಲ್ಲಿ ಅರ್ಧ ಭಾಗ ಸಾರಜನಕ, ಆಮೇಲೆ ಉಳಿದ ಅರ್ಧ ಪ್ರಮಾಣದ ಸಾರಜನಕವನ್ನು ಮಣ್ಣು ಏರು ಹಾಕುವ ಸಮಯದಲ್ಲಿ ಗಿಡಗಳಿಗೆ ಕೊಡ್ತಕ್ಕಂಥ ಒಳ್ಳೆಯದು. ಇನ್ನ ಸಸಿ ಮಡಿ ತಯಾರಿಕೆ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾದಂತ ಒಂದು ಬೇಸಾಯ ಕ್ರಮ ಈ ಒಂದು ಬದನೆ ಬೆಳೆಯಲ್ಲಿ. ಹೌದು, ಈ ಸಸಿ ಮಡಿ ತಯಾರಿಕೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡಿ, ಸಸಿ ಮಡಿ ಬಹಳ ಮುಖ್ಯವಾದ ಪದ್ಧತಿ. ಇದರಲ್ಲಿ 2 ರೀತಿಯ ಪದ್ಧತಿಯನ್ನ ನಾವು ಕಾಣಬಹುದು ಇತ್ತೀಚೆಗೆ. ಏರು ಮಡಿಗಳಲ್ಲಿ ಸಸಿಗಳನ್ನು ಬೆಳೆಸತಕ್ಕಂಥದ್ದು ಪ್ರೋಟ್ ರೇಸ್ ಅಂತ ವೈಜ್ಞಾನಿಕವಾಗಿ ಸಸಿಗಳನ್ನು ಬೆಳೆಸ್ತಕ್ಕಂಥದ್ದು ರೂಢಿಯಲ್ಲಿ ಉಂಟು. ಇನ್ನು ನಮ್ಮ ಮಡಿ ಪದ್ಧತಿಯಲ್ಲಿ ಸುಮಾರು 25 ಅಡಿ ಉದ್ದ, 3 ಅಡಿ ಅಗಲ, 10 ಸೆಂಟಿಮೀಟರ್ ಎತ್ತದ ಸುಮಾರು 5-6 ಸಸಿ ಮಡಿಗಳು ಬೇಕಾಗುತ್ತವೆ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಈ ಒಂದು ಪ್ರತಿ ಸಸಿ ಮಡಿಗೂ 4-5 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತು ಅರ್ಧ ಕೆಜಿಯಷ್ಟು 19 ಅಥವಾ 15 ಅಂತ ನಾವು ಕರಿತೇವೆ ಅಂತ ಸಂಕೀರ್ಣ ಗೊಬ್ಬರಗಳನ್ನು ಮಣ್ಣಿಗೆ ಮಿಶ್ರ ಮಾಡಿ ನಂತರ ಬೀಜಗಳನ್ನು 7.5 cm ಅಂತರದಲ್ಲಿ ಹಾಗೂ 0.5 cm ಆಳದಲ್ಲಿ ಬಿತ್ತನೆ ಮಾಡಿ ನೀರನ್ನು ಕೊಡಬೇಕು ಮತ್ತು ಪ್ರತಿದಿನ ಸಾಯಂಕಾಲ ತೆಳ್ಳಗೆ ನೀರನ್ನು ಕೊಡ್ತಾ ಇದ್ರೆ ನಾಟಿ ಮಾಡಿದ 7-8 ದಿನಗಳಲ್ಲಿ ಬೀಜಗಳು ಮೊಳಕೆ ಹೊಡೆದು 4-5 ವಾರಗಳಲ್ಲಿ ಗಿಡಗಳು ನಾಟಿಗೆ ಸಿದ್ಧವಾಗುತ್ತವೆ. ನಾವು ಅವುಗಳನ್ನು ಬಳಸ್ಕೋಬಹುದಾಗಿದೆ. ಮತ್ತೊಂದು ಇತ್ತೀಚಿನ ಸುಧಾರಿತ ಪದ್ಧತಿ ಅಂದರೆ ಪ್ರೋಟ್ರೇಸ್ ಅಲ್ಲಿ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು, ಕೋಕೋಪೀಟ್ ಅನ್ನು ಬಳಸಿ ಸಸ್ಯಗಳನ್ನು ಬಳಸ್ತಕ್ಕಂಥ, ಇದು ಬಹಳ ವೈಜ್ಞಾನಿಕವಾದಂತ ಪದ್ಧತಿ ಮತ್ತು ಈ ಪದ್ಧತಿಯಿಂದ ಗಿಡಗಳಿಗೆ ರೋಗ ಹರಡತಕ್ಕಂಥದ್ದು ಕಡಿಮೆ ಆಗುತ್ತದೆ, ಉತ್ತಮ ಗುಣಮಟ್ಟದ ಸಸ್ಯಗಳನ್ನು ಪಡೆದುಕೊಳ್ಳೋಕ್ಕೂ ನಮಗೆ ಅನುಕೂಲವಾಗುತ್ತದೆ. ಇವತ್ತು ಹಸಿರು ಮನೆಗಳಲ್ಲಿ ಇದೇ ಪದ್ಧತಿ ಜಾಸ್ತಿ. ಇನ್ನು ನಾವು ಈ ಸಸಿಗಳನ್ನು ತಯಾರು ಮಾಡಿಕೊಂಡ ಮೇಲೆ ಅವನ್ನ ಮುಖ್ಯ ಜಮೀನಲ್ಲಿ ನಾಟಿ ಮಾಡಬೇಕಾಗತ್ತೆ, ಇದಕ್ಕಾಗಿ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡಬೇಕಾಗತ್ತೆ, ಸಸಿಯನ್ನು ಹೇಗೆ ನಾಟಿ ಮಾಡ್ಕೋಬೇಕಾಗತ್ತೆ? ನೋಡಿ, ಭೂಮಿಯನ್ನು ಸಾಮಾನ್ಯವಾಗಿ 2-3 ಸಾರಿ ಉಳುಮೆ ಮಾಡಿ ಶಿಫಾರಸು ಮಾಡಿದ ಅಂತರದಲ್ಲಿ ಅಂದರೆ 120 cm ಅಂತರದಲ್ಲಿ ಸಾಲುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಈ ರೀತಿ ಸಿದ್ಧಪಡಿಸಿದ ಸಾಲುಗಳಲ್ಲಿ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಅಂದರೆ 25 ಟನ್ ಕೊಟ್ಟಿಗೆ ಗೊಬ್ಬರ ಮತ್ತು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಅಂದರೆ 50% ಸಾರಜನಕ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ನಾಟಿ ಮಾಡುವ ಮುನ್ನ ಸಾಲುಗಳಲ್ಲಿ ಕೊಟ್ಟು ಮಿಶ್ರಣ ಮಾಡಬೇಕು ಮತ್ತು ಸಸಿಗಳು ನಾಟಿ ಮಾಡುವ ಒಂದು ದಿನ ಮುಂಚೆ ಸಾಲುಗಳಲ್ಲಿ ನೀರನ್ನು ಹಾಯಿಸಬೇಕು. ಮಾರನೇ ದಿನ ಸಾಯಂಕಾಲ ಗಿಡಗಳನ್ನು ನಾಟಿ ಮಾಡುವುದು ಬಹಳ ಉತ್ತಮವಾಗಿರ್ತದೆ. ಬದನೆ ಗಿಡಗಳನ್ನು ಸಾಲಿಂದ ಸಾಲಿಗೆ 120 cm ಅಂತರದಲ್ಲಿ, ಗಿಡದಿಂದ ಗಿಡಕ್ಕೆ 60 cm ಅಂತರವನ್ನು ಕೊಟ್ಟು ನಾಟಿ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಪಡ್ಕೋಬಹುದಾಗಿದೆ. ಇನ್ನು ಸಾಮಾನ್ಯವಾಗಿ ನಾವು ನೀರನ್ನು ಕೂಡ ಕೊಡ್ತಾ ಇರ್ತೀವಿ, ನೀರಾವರಿಯನ್ನು ಯಾವಾಗ ಮತ್ತು ಹೇಗೆ ಯಾವ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತ ನೋಡಿ, ಬದನೆ ಗಿಡಗಳು ಸ್ವಲ್ಪ ಬರ ನಿರೋಧಕ ಶಕ್ತಿಯನ್ನು ತಡ್ಕೊಂಡು ಬೆಳೀತಕ್ಕಂಥ ಬೆಳೆ, ಮಳೆ ಮತ್ತು ಮಣ್ಣನ್ನು ಆಧರಿಸಿ ನೀರನ್ನು ಕೊಡಬೇಕು. ಮಳೆಗಾಲದಲ್ಲಿ 7-8 ದಿನಗಳಿಗೊಮ್ಮೆ ನೀರು ಕೊಡಬೇಕು. ಅದೇ ರೀತಿ ಬೇಸಿಗೆಯಲ್ಲಿ 3-4 ದಿನಗಳಿಗೊಮ್ಮೆ ನೀರನ್ನು ಕೊಡುವುದು ಒಳ್ಳೆಯದು. ಮತ್ತು ಈ ಸುಧಾರಿತ ಪದ್ಧತಿಯಲ್ಲಿ ನೀರು ಕೊಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅಂದರೆ ಡ್ರಿಪ್ ಮೂಲಕ, ಹನಿ ನೀರಾವರಿ ಮೂಲಕ ನೀರನ್ನು ಕೊಡುವುದರಿಂದ ನೀರು 70% ನೀರನ್ನು ಉಳಿಸಬಹುದು. ಅದೇ ರೀತಿ ಇಳುವರಿ ಮತ್ತು ಗುಣಮಟ್ಟದಲ್ಲೂ ಕೂಡ ಹೆಚ್ಚು ಮಾಡಬಹುದಾಗಿದೆ. ಇನ್ನು ಮಧ್ಯಂತರ ಬೇಸಾಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡು, ಈ ಒಂದು ಬದನೆಗೆ ಮಧ್ಯಂತರ ಬೇಸಾಯ ಅಂದರೆ ನಾಟಿ ಮಾಡಿದ 30-40 ದಿವಸಗಳ ನಂತರ ಮಣ್ಣನ್ನು ಸಡಿಲ ಮಾಡಬೇಕು. ಈ ರೀತಿ ಸಡಿಲ ಮಾಡುವ ಸಂದರ್ಭದಲ್ಲಿ ಈಗಾಗಲೇ ತಿಳಿಸಿದಂತೆ 50% ಸಾರಜನಕವನ್ನು ಮಣ್ಣಿಗೆ ಕೊಡತಕ್ಕಂಥದ್ದು, ಮೇಲ್ಗೊಬ್ಬರವಾಗಿ ಕೊಡತಕ್ಕಂಥದ್ದು. ಅದೇ ರೀತಿ ನಾಟಿ ಮಾಡಿದ 60-70 ದಿವಸಗಳಲ್ಲಿ 2 PPM 2-4D ಸಸ್ಯ ಪ್ರಚೋದಕಗಳನ್ನು 15 ದಿವಸಗಳ ಅಂತರದಲ್ಲಿ 2 ಗಿಡಗಳಿಗೆ ಸಿಂಪರಣೆ ಮಾಡೋದ್ರಿಂದ ಅಧಿಕ ಇಳುವರಿಯನ್ನ ಪಡೆಯಬಹುದು ಅಂತ ಕಂಡು ಬಂದಿದೆ. ಅಂದ್ರೆ ಅದರಿಂದ ಏನು ಹೂ ಉದುರೋದು ಕಡಿಮೆ ಆಗುತ್ತದೆ, ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ, ಹಾಗಾಗಿ ಕಾಯಿಗಳ ಉದ್ದ ದಪ್ಪ ಜಾಸ್ತಿ ಆಗಿ ಇಳುವರಿ ಹೆಚ್ಚಾಗಲು ಕಾರಣ ಆಗ್ತದೆ. ನೋಡ್ರಿ, ನಾವು ಕೆಲವು ಸಂದರ್ಭದಲ್ಲಿ ಇದನ್ನ ಕಳೆನಾಶಕವಾಗೂ ಬಳಸ್ಕೊಳ್ತೀವಿ. ಹೌದೌದು, ಹೆಚ್ಚಿನ ಕಾನ್ಸಂಟ್ರೇಷನ್ ಬಳಸಿದ್ರೆ ಅದು ಕಳೆನಾಶಕವಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಪ್ರಚೋದಕವಾಗಿ ಪರಿವರ್ತನೆ. ಇನ್ನು ಈ ಬದನೆ ಜಾತಿಯ ತರಕಾರಿ ಬೆಳೆಗಳನ್ನು ನಾವು ಸತತವಾಗಿ ಬೆಳೆಯೋದ್ರಿಂದ ಕೆಲವು ರೋಗ ಕೀಟಗಳು ಬರ್ತವೆ ಅಂತ ಕೇಳಿದೀವಿ. ಹೌದು, ಈ ಬೆಳೆ ಪರಿವರ್ತನೆ ಎಷ್ಟು ಮಟ್ಟಿಗೆ ಮುಖ್ಯ ಅಂತಾರೆ ಈ ಬೆಳೆನಲ್ಲಿ? ನೋಡಿ, ಎಲ್ಲ ತರಕಾರಿಗಳಲ್ಲೂ ಸಾಮಾನ್ಯವಾಗಿ ಬೆಳೆ ಪರಿವರ್ತನೆ ಮಾಡೋದು ಒಳ್ಳೆಯದು. ಅದೇ ರೀತಿ ಬದನೆಯಲ್ಲಿ ಕೂಡ ಬೆಳೆ ಪರಿವರ್ತನೆ ಮಾಡುವುದು ಬಹಳ ಅನುಕೂಲ, ಯಾಕಂದರೆ ಒಂದೇ ಬೆಳೆಯನ್ನು ಸತತವಾಗಿ ಬೆಳೆಯುವುದರಿಂದ ಸಾಕಷ್ಟು ರೋಗಗಳು ಮತ್ತು ಕೀಟಗಳು ದಾರಿ ಮಾಡಿಕೊಡುತ್ತದೆ. ಉದಾಹರಣೆಗೆ ಬದನೆ ಜೊತೆಗೆ ಬದನೆ ಬೆಳೆದ ನಂತರ ಬೀನ್ಸ್, ಬೆಂಡಿ, ಎಲೆಕೋಸು, ಬಟಾಣಿ ಇಂಥ ತರಕಾರಿಗಳನ್ನು ಬೆಳೆಯೋದು ಒಳ್ಳೆಯದು. ಅದೇ ರೀತಿ ಬದನೆಯಲ್ಲಿ ಕೆಲವು ಮಿಶ್ರ ಬೆಳೆಗಳನ್ನು ಕೂಡ ಬೆಳ್ಕೋಬಹುದಾಗಿದೆ. ಉದಾಹರಣೆಗೆ ಸೊಪ್ಪಿನ ತರಕಾರಿಗಳು, ಮೂಲಂಗಿ ಇರ್ಬೋದು ಅಥವಾ ಕೊತ್ತಂಬರಿ ಇರ್ಬೋದು, ಬೀನ್ಸು ಇತ್ಯಾದಿ ತರಕಾರಿಗಳನ್ನು ಮಿಶ್ರ ಬೆಳೆಗಳಾಗಿ ಬೆಳೆಯುವುದರಿಂದ ಮುಂದೆ ಬದನೆ ಬೆಳೆಯುವುದರಿಂದ ಈ ರೋಗ ಮತ್ತು ಕೀಟಗಳನ್ನು ಕಡಿಮೆ ಮಾಡಬಹುದಾಗಿದೆ. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಈ ಬದನೆ ಬೆಳೆಯನ್ನು ಬಾರಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ನೋಡಿ, ಬದನೆ ಬೆಳೆ ಬೆಳೆಯಬೇಕಾದ್ರೆ ಸಾಕಷ್ಟು ಕೀಟಗಳು ಮತ್ತು ರೋಗಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಕೀಟಗಳು ಕಾಂಡ ಮತ್ತು ಕಾಯಿ ಕೊರೆ ಹುಳ. ಈ ಹುಳದ ಮರಿಗಳು ಮತ್ತು ಪ್ರೌಢ ಕೀಟಗಳು ಕಾಂಡಗಳನ್ನ ಮತ್ತು ಕಾಯಿಗಳನ್ನ ಕೊಂಬೆಗಳನ್ನು ಕೊರೆದು ತಿಂತವೆ. ಈ ರೀತಿ ಕೊರೆದು ತಿನ್ನುವುದರಿಂದ ಗಿಡಗಳು ಹಾನಿಗೊಳಗಾಗುತ್ತವೆ, ಅದೇ ರೀತಿ ಕೊಂಬೆಗಳು ಕೂಡ ಹಾಳಾಗ್ತವೆ, ಇದರ ಗಿಡಗಳು ಕೂಡ ಸಾಯುತ್ತವೆ, ಕಾಯಿಗಳು ಮಾರುಕಟ್ಟೆಗೆ ಸೂಕ್ತ ಇರೋದಿಲ್ಲ. ಇದನ್ನ ಹತೋಟಿ ಮಾಡಬೇಕಾಗುತ್ತದೆ. ಉದಾಹರಣೆಗೆ ಹಾನಿಗೊಳಗಾದ ಗಿಡಗಳನ್ನ ಮತ್ತು ಕಾಯಿಗಳನ್ನ ಕಿತ್ತು ತೆಗೀತಕ್ಕಂಥದ್ದು, ಅಥವಾ ಒಂದು ಎಕರೆ ಪ್ರದೇಶಕ್ಕೆ 8-10 ಲಿಂಗಾಕರ್ಷಕ ಬಲೆಗಳನ್ನು ಬಳಸುವುದರಿಂದ ಈ ಒಂದು ಹಾನಿಯನ್ನು ತಡೆಗಟ್ಟಬಹುದು. ಅದೇ ರೀತಿ ಈ ಮಣ್ಣಿಗೆ ನಾಟಿ ಮಾಡುವ ಸಮಯದಲ್ಲಿ 100 kg ಬೇವಿನ ಹಿಂಡಿಯನ್ನು ಕೊಡುವುದರಿಂದ ಕೂಡ ಈ ಕೀಟದ ಹಾವಳಿಯನ್ನು ಕೂಡ ತಡೆಯಬಹುದಾಗಿದೆ. ಇನ್ನು ಮತ್ತೊಂದು ಕೀಟ ಅನ್ನೋದ್ರೆ ಜಿಗಿಹುಳ. ಕೀಟವು ಅಥವಾ ಮರಿಹುಳಗಳು ಎಲೆಗಳಿಂದ ರಸವನ್ನು ಹೀರುತ್ತವೆ, ಹಾಗಾಗಿ ಈ ಎಲೆಗಳು ಮೇಲ್ಗಡೆ ಮುದುಡಿಕೊಳ್ಳುತ್ತವೆ ಮತ್ತು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಸೊ ಇದರಿಂದ ಗಿಡದ ಬೆಳವಣಿಗೆ ಕಡಿಮೆಯಾಗಿ ಇಳುವರಿ ಕೂಡ ಕಡಿಮೆಯಾಗುತ್ತದೆ. ಆದ್ದರಿಂದ ಈ ಕೀಟ ಹತೋಟಿಯನ್ನು ಮಾಡೋದು ಬಹಳ ಮುಖ್ಯ. ಈ ಕೀಟದ ಹತೋಟಿಗೆ 1.7 mL ಡೈಮಿಥಯೇಟ್ ಅಥವಾ 2 mL ಕ್ವಿನಾಲ್ಪಾಸ್ ಅನ್ನು 1 L ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ 15 ದಿನಗಳಿಗೊಮ್ಮೆ ಸಿಂಪರಣೆ ಮಾಡಿದ್ರೆ ಈ ಕೀಟ ಹತೋಟಿ ಮಾಡಬಹುದು. ಇನ್ನು ಮತ್ತೊಂದು ಕೀಟ ಅನ್ನೋದಾದ್ರೆ ಗುಲ್ಗಂಜಿ ಹುಳ. ಈ ಹುಳದ ಮರಿ ಮತ್ತು ಪ್ರೌಢ ಕೀಟಗಳು ಎಲೆಯ ಕೆಳಭಾಗದಲ್ಲಿ ಅರ್ಧ ಚಂದ್ರಾಕಾರದಲ್ಲಿ ಹಸಿರನ್ನು ಕೆರೆದು ತಿಂತವೆ. ಸೊ ಈ ರೀತಿ ಹಸಿರನ್ನು ಕೆರೆದು ತಿನ್ನುವುದರಿಂದ ಎಲೆಗಳ ಬೆಳವಣಿಗೆ ಚೆನ್ನಾಗಾಗೋದಿಲ್ಲ, ಅದೇ ರೀತಿ ಇಳುವರಿ ಕೂಡ ಕಡಿಮೆ ಆಗ್ತದೆ. ಹತೋಟಿಗೆ ಏನ್ ಮಾಡಬಹುದು? ಹತೋಟಿಗೆ ಈಗಾಗಲೇ ತಿಳಿಸಿದಂತೆ 2 mL ಕ್ವಿನಾಲ್ಪಾಸ್ ಅಥವಾ 1.7 mL ಡೈಮಿಥಯೇಟ್ ಅನ್ನ 1 L ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಸಿಂಪರಣೆ ಮಾಡುವುದರಿಂದ ಕೀಟವನ್ನು ಹತೋಟಿ ಮಾಡಬಹುದಾಗಿದೆ. ಇನ್ನ ಕೊನೆಯ ಅಥವಾ ಇನ್ನೊಂದು ಮುಖ್ಯ ಕೀಟ ಅನ್ನೋದ್ರೆ ಸಸ್ಯ ಹೀನುಗಳು. ಇದು ಬಹಳ ಮುಖ್ಯವಾದ ಕೀಟ. ಈ ಮರಿಹುಳಗಳು ಎಲೆಗಳಿಂದ ರಸವನ್ನು ಹೀರುತ್ತವೆ ಅಥವಾ ಹೂಗಳಿಂದ ರಸವನ್ನು ಹೀರುತ್ತವೆ, ಹಾಗಾಗಿ ಎಲೆಗಳ ಬೆಳವಣಿಗೆ ಹೂಗಳ ಬೆಳವಣಿಗೆ ಆಗದೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಮತ್ತು ಅದೇ ರೀತಿ ಈ ಹೀನುಗಳು ನಂಜಾಣು ರೋಗಗಳನ್ನು ಹರಡೋದಕ್ಕೆ ಸಹಕಾರಿಯಾಗುತ್ತವೆ. ಎರಡು ರೀತಿ ತೊಂದರೆ ಕೊಡ್ತವೆ. ಹಾಗಾಗಿ ಈ ಕೀಟ ಹತೋಟಿಯಲ್ಲಿಡೋದು ಬಹಳ ಮುಖ್ಯ. ಈ ಕೀಟ ಹತೋಟಿಯಲ್ಲಿಡಬೇಕಂದ್ರೆ ಪಾಸ್ಮೋಮಿಡಾನ್ 0.5 mL ಅಥವಾ ಡೈಮಿಥೋಯೇಟ್ 1.7 mL ಅನ್ನು 1 L ನೀರಿನಲ್ಲಿ ಕರಗಿಸಿ 15 ದಿವಸಗಳಿಗೊಮ್ಮೆ ಗಿಡಗಳಿಗೆ ಸಿಂಪರಣೆ ಮಾಡೋದ್ರಿಂದ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡಬಹುದಾಗಿದೆ. ಇನ್ನು ಮತ್ತೊಂದು ಹುಳ ಅಂತಂದ್ರೆ ಗೊಣ್ಣೆ ಹುಳ. ಇದು ಗೊಬ್ಬರದಿಂದ ಬರ್ತಕ್ಕಂಥ ಕರೀತಾರೆ. ಇದರ ಹತೋಟಿಗೆ ಇದು ಬೇರುಗಳನ್ನ ತಿಂದು ಹಾಳು ಮಾಡೋದ್ರಿಂದ ಗಿಡಗಳು ಸಾಯುತ್ತವೆ. ಅದರಲ್ಲೂ ಹೂ ಬರುವಂತದಲ್ಲಿ ಸಾಕಷ್ಟು ಗಿಡಗಳು ಸಾಯುವ ಸಂದರ್ಭ ಉಂಟು. ಅದಕ್ಕೆ ಭೂಮಿಗೆ 100 kg ಬೇವಿನ ಹಿಂಡಿಯನ್ನ ಅಥವಾ ಹಿಪ್ಪೆ ಹಿಂಡಿಯನ್ನ ಕೊಡೋದ್ರ ಮುಖಾಂತರ ಇದರ ನಿಯಂತ್ರಣ ಮಾಡಬಹುದು. ಅಂದ್ರೆ ಮಣ್ಣಲ್ಲಿ ಇರೋದ್ರಿಂದ ನಾವು ಮಣ್ಣಿಗೆ ಸೇರಿಸಬೇಕಾಗಿರ್ತಕ್ಕಂಥದ್ದು. ಇದು ಮುಖ್ಯವಾಗಿ ಈ ಒಂದು ಕೀಟ ಪೀಡೆಗಳ ಬಗ್ಗೆ ಆಯಿತು. ಇನ್ನು ಬದನೆ ಬೆಳೆಯನ್ನು ಬಾಧಿಸುವಂತಹ ರೋಗಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತಾರೆ. ಸಾಕಷ್ಟು ರೋಗಗಳು ಕೂಡ ಈ ಬೆಳೆಯನ್ನು ಬಾಧಿಸುತ್ತವೆ. ಅದರಲ್ಲಿ ಮುಖ್ಯವಾಗಿ ಬರತಕ್ಕಂಥ ರೋಗಗಳು ಏನಪ್ಪ ಅಂದ್ರೆ ಸಸಿಕೊಳೆ ರೋಗ. ಈ ರೋಗ ಒಟ್ಲುಪಾತಿಯಲ್ಲಿ ಅಥವಾ ಮುಖ್ಯ ಭೂಮಿಯಲ್ಲಿ ಕೂಡ ಬೆಳೆಗಳನ್ನು ಬಾಧಿಸುತ್ತದೆ. ಯಾವಾಗ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಿರುತ್ತದೋ ಅಂತ ಸಂದರ್ಭದಲ್ಲಿ ಈ ರೋಗ ಉಲ್ಬಣಗೊಂಡು ಗಿಡಗಳಿಗೆ ತೊಂದರೆಯನ್ನು ಕೊಡುತ್ತದೆ. ಈ ರೀತಿ ತೊಂದರೆಗಾದ ಗಿಡಗಳ ಬುಡಭಾಗದಲ್ಲಿ ಅಥವಾ ಸಸಿಯ ಕೆಳಭಾಗದಲ್ಲಿ ಪ್ರಾರಂಭದಲ್ಲಿ ಕಪ್ಪು ಚುಕ್ಕುಗಳನ್ನು ನೋಡಬಹುದು. ತದನಂತರ ಕಂದು ಬಣ್ಣಕ್ಕೆ ತಿರುಗಿ ಗಿಡಗಳು ಅಥವಾ ಸಸಿಗಳು ಬಾಗಿ ಬೀಳುತ್ತವೆ, ನಾಶವಾಗುತ್ತವೆ. ಆದ್ದರಿಂದ ಈ ರೋಗದ ಹತೋಟಿಗೆ ಬೆಳೆ ಪರಿವರ್ತನೆ ಮಾಡುವುದು ಬಹಳ ಮುಖ್ಯ ಮತ್ತು ನೀರನ್ನು ಹದವಾಗಿ ಕೊಡಬೇಕಾಗುತ್ತೆ. ಹೆಚ್ಚು ನೀರಿಗೆ ಕೊಡುವ ಅವಶ್ಯಕತೆ ಇಲ್ಲ, ಹದವಾಗಿ ನೀರನ್ನು ಕೊಡಬೇಕಾಗುತ್ತೆ. ಮತ್ತು ಬೀಜಗಳನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಉತ್ತಮ. ಉದಾಹರಣೆಗೆ 4 g ಥೈರಾಮ್ ಅಥವಾ 4 g ಕ್ಯಾಪ್ಟನ್ ಅನ್ನು 1 kg ಬೀಜಕ್ಕೆ ಮಿಶ್ರಣ ಮಾಡಿ ಬಿತ್ತನೆ ಮಾಡುವುದು ಒಳ್ಳೆಯದು. ಮತ್ತೆ ಸಸಿ ಮಡಿಗಳಲ್ಲಿ ನೀರು ನಿಲ್ಲದೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಮುಖ್ಯವಾಗಿರ್ತದೆ. ಇದನ್ನು ಬಿಟ್ಕೊಂಡ್ರೆ ಯಾವ ರೋಗ ಬರುತ್ತೆ? ಮತ್ತೆ ಸಣ್ಣ ಎಲೆ ರೋಗ ಅಂತೀವಿ, ಲಿಟಲ್ ಲೀಫ್ ಆಫ್ ಬ್ರಿಂಜಾಲ್ ಅಂತ ನಾವು ಕರಿತೇವೆ ಇಂಗ್ಲಿಷ್ನಲ್ಲಿ. ಈ ರೋಗವು ಜಾಸಿಡ್ಸ್ ಅಥವಾ ಸಸ್ಯ ಎಲೆಗಳು ರಸವನ್ನು ಹೀರತಕ್ಕಂಥ ಬರತಕ್ಕಂಥ ರೋಗ. ಆದ್ದರಿಂದ ನರ್ಸರಿಯಲ್ಲಿ ಅಥವಾ ಒಟ್ಲಪಾತಿಯಲ್ಲಿ ಮತ್ತು ಮುಖ್ಯ ಭೂಮಿಯಲ್ಲಿ ಕೂಡ ಈ ಒಂದು ಸಸ್ಯಹೀನಗಳನ್ನು ಜಾಸಿಡ್ಗಳನ್ನು ನಿವಾರಣೆ ಮಾಡುವುದರಿಂದ ಈ ಸಣ್ಣ ಎಲೆ ರೋಗವನ್ನು ತಡೆಗಟ್ಟಬಹುದಾಗಿದೆ. ಉದಾಹರಣೆಗೆ ಈ ರೋಗ ನಿಯಂತ್ರಣ ಮಾಡಲು 1.5 ಮಿಲಿಲೀಟರ್ ರೋಗರನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಸಿಂಪರಣೆ ಮಾಡಬಹುದು. ಅದೇ ರೀತಿ 1.7 ಮಿಲಿಲೀಟರ್ ಡೈಮಿಥಿಯೇಟನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಸಿಂಪರಣೆ ಮಾಡುವುದರಿಂದ ಈ ರೋಗವನ್ನು ಹತೋಟಿಯಲ್ಲಿಡಬಹುದಾಗಿದೆ. ಅಂದ್ರೆ ಈ ಸಣ್ಣ ಎಲೆ ರೋಗವನ್ನು ಅಂದ್ರೆ ಜಾಸಿಡ್ಸ್ ನಿಯಂತ್ರಣ ಮಾಡೋದ್ರಿಂದ ಈ ರೋಗ ನಿಯಂತ್ರಣ ಮಾಡಬಹುದು. ಹೌದೌದು. ಇದನ್ನ ಬಿಟ್ಕೊಂಡ್ರೆ ಇನ್ಯಾವ ರೋಗ ಬರುತ್ತೆ? ದಂಡಾಣು ರೋಗ ಅಂತ ನಾವು ಕರಿತೇವೆ, ಅಥವಾ ದಂಡಾಣು ಸೊರಗ ರೋಗ ಅಂತ ನಾವು ಕರಿತೇವೆ. ಇದು ಬಹಳ ತೀವ್ರವಾದ ರೋಗ, ಸುಮಾರು 40-50% ಬೆಳೆಯನ್ನ ಹಾಳು ಮಾಡತಕ್ಕಂತ ರೋಗ. ಈ ರೋಗವು ಮಣ್ಣಿನಿಂದ ಬರತಕ್ಕಂತ ರೋಗ, ಶಿಲೀಂಧ್ರ ಅಂತ ಕರೆಯಬಹುದು. ಈ ರೋಗಕ್ಕೆ ತುತ್ತಾದ ಗಿಡಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಎಲೆಗಳು ಬಿದ್ದೋಗುತ್ತವೆ, ಗಿಡಗಳು ಕೂಡ ಸಾಯ್ತವೆ, ಮತ್ತು ಹೂವು ಮತ್ತು ಕಾಯಿಗಳು ಕಚ್ಚುವುದಿಲ್ಲ, ಮತ್ತು ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗುತ್ತದೆ. ಆದ್ದರಿಂದ ಈ ರೋಗ ನಿಯಂತ್ರಣ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಉದಾಹರಣೆಗೆ ಬೆಳೆ ಪರಿವರ್ತನೆ ಮಾಡುವುದರ ಮುಖಾಂತರ ಈಗಾಗಲೇ ತಿಳಿಸದ್ದೆ ಜೋಳ ಇನ್ನಿತರ ತರಕಾರಿಗಳನ್ನು ಬದನೆ ನಂತರ ಬೆಳೆಸಿಕೊಳ್ಳೋದು ಒಳ್ಳೆಯದು. ಅಂದ್ರೆ ದ್ವಿದಳ ಧಾನ್ಯದ ತರಕಾರಿಗಳನ್ನು ಬೆಳೆಸಿಕೊಳ್ಳೋದು ಒಳ್ಳೆಯದು. ಇನ್ನ ಅದೇ ರೀತಿ ಮಣ್ಣಿಗೆ ಈಗಾಗಲೇ ತಿಳಿಸಿದಂತೆ ಬೇವಿನ ಬೀಜದ ಹಿಂಡಿ ಅಥವಾ ವಂಗೆ ಬೀಜದ ಹಿಂಡಿ ಇತರ ಹಿಂಡಿಗಳನ್ನ ಮಣ್ಣಿಗೆ ಸೇರಿಸೋದ್ರಿಂದ ಮುಖಾಂತರ ಈ ರೋಗವನ್ನ ನಿಯಂತ್ರಣದಲ್ಲಿ ಇಡಬಹುದು. ಅಥವಾ ರೋಗ ನಿರೋಧಕ ತಳಿಗಳನ್ನ ಬಳಸುವುದು ಸೂಕ್ತ. ಉದಾಹರಣೆಗೆ ಪೂಸಾ ಕ್ರಾಂತಿ, ಪೂಸಾ ಪರ್ಪಲ್ ಕ್ಲಸ್ಟರ್, ಅರ್ಕಶೀಲ್, ಅರ್ಕನಿಧಿ ಇಂಥ ತಳಿಗಳನ್ನು ಬಳಸೋದ್ರಿಂದ ಕೂಡ ಈ ರೋಗವನ್ನು ತಡೆಗಟ್ಟಬಹುದು. ಇನ್ನೊಂದು ವಿಚಾರ ಅಂದ್ರೆ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸತಕ್ಕಂಥದ್ದು. ಇದು ದುಂಡಾಣು ಸೊರಗು ರೋಗ. ಇದನ್ನು ಬಿಟ್ಕೊಂಡ್ರೆ ಯಾವ ರೋಗ? ಇನ್ನ ಪೊಮಾಪ್ಸಿಸ್ ಬ್ಲೈಟ್ ಅಂತ ಬೆಂಕಿ ರೋಗ ಅಂತ ನಾವು ಕರೀತೇವೆ. ಈ ರೋಗಕ್ಕೆ ಇಂದ ತುತ್ತಾದ ಗಿಡಗಳು ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿ ಎಲೆಗಳು ಉದುರುತ್ತವೆ, ಗಿಡಗಳ ಬೆಳವಣಿಗೆ ಇರೋದಿಲ್ಲ, ರೋಗ ತೀವ್ರ ಆದಂತೆ ಗಿಡಗಳು ಕೂಡ ಸಾಯಲು ಪ್ರಾರಂಭ ಆಗುತ್ತವೆ. ಆದ್ದರಿಂದ ಇದು ರೋಗವನ್ನು ಕೂಡ ಹತೋಟಿಯಲ್ಲಿಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸ್ತಕ್ಕಂಥದ್ದು, ರೋಗರಹಿತ ಬೀಜಗಳನ್ನು ಬಳಸ್ತಕ್ಕಂಥದ್ದು, ಅಥವಾ ಬೀಜಗಳನ್ನು ಬಿತ್ತನೆಗೆ ಮುಂತೆ ಬೀಜೋಪಚಾರ ಮಾಡಿ ಶಿಲೀಂಧ್ರ ನಾಶಕಗಳಿಂದ ಬೀಜೋಪಚಾರಿ ಮಾಡಿ ನಾಟಿ ಮಾಡತಕ್ಕಂಥದ್ದು, ಮತ್ತು ಬೆಳೆ ಪರಿವರ್ತನೆ ಮಾಡುವುದರಿಂದ ಕೂಡ ಈ ಒಂದು ಪೊಮಾಪ್ಸಿಸ್ ಬ್ಲೈಟ್ ಎಂಬ ರೋಗವನ್ನು ಹತೋಟಿಯಲ್ಲಿ ಇಡಬಹುದು. ಇನ್ನು ಬೂದಿ ರೋಗನು ಕೂಡ ಚಳಿಗಾಲದಲ್ಲಿ ನಾವು ಕಾಣ್ತೀವಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬೂದಿ ರೋಗ ಸಾಮಾನ್ಯವಾಗಿ ಕಂಡು ಬರತಕ್ಕಂಥ ರೋಗ. ಇದು ವಾತಾವರಣದಲ್ಲಿ ತೇವಾಂಶ ಕಡಿಮೆ ಆದಾಗ, ಆರ್ದ್ರತೆ ಕಡಿಮೆ ಆದಾಗ ಈ ರೋಗ ಕಾಣಿಸ್ಕೊಳ್ತದೆ. ಈ ರೋಗ ತಗಲಿದ ಎಲೆಗಳಲ್ಲಿ ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಬಿಳಿ ಮಚ್ಚೆಗಳನ್ನು ಕಾಣಬಹುದು. ತದನಂತರ ರೋಗ ತೀವ್ರತೆ ಆದಂತೆ ಬಿಳಿ ಬಣ್ಣ ಇಡೀ ಎಲೆಗಳನ್ನು ಆವರಿಸಿಕೊಂಡು ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತದೆ, ಕಾಯಿಗಳು ಹೂಗಳು ಬಿಡತಕ್ಕಂತಹ ಪ್ರಮಾಣ ಕಡಿಮೆ ಆಗುತ್ತದೆ. ಆದ್ದರಿಂದ ಈ ಒಂದು ರೋಗ ನಿಯಂತ್ರಣ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ಉದಾಹರಣೆಗೆ 3 ಗ್ರಾಂ ಸಲ್ಫೆಕ್ಸ್ ಅಥವಾ 1 ಗ್ರಾಂ ಬಾವಿಸ್ಟಿನ್ ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಪ್ರತಿ 15 ದಿವಸಗಳಿಗೊಮ್ಮೆ ಸಿಂಪರಣೆ ಮಾಡುವುದರಿಂದ ಈ ಒಂದು ರೋಗವನ್ನು ಹತೋಟಿಯಲ್ಲಿ ಇಡಬಹುದಾಗಿದೆ. ಇನ್ನು ಮುಖ್ಯವಾಗಿ ಈ ಒಂದು ಬದನೆಯಲ್ಲಿ ಇಳುವರಿಯನ್ನು ಯಶಸ್ಸು ಪಡ್ಕೋಬಹುದು ಅಂತೀರಿ? ನೋಡಿ, ನಾಟಿ ಮಾಡಿದ ಸುಮಾರು 40-50 ದಿವಸಗಳಿಗೆ ಮೊದಲ ಕೊಯ್ಲು ಪ್ರಾರಂಭ ಆಗುತ್ತದೆ. ಅದೇ ರೀತಿ 3 ತಿಂಗಳ ಕಾಲ ಕೊಯ್ಲನ್ನು ಮುಂದುವರಿಸಬಹುದು. ಇನ್ನು ಇಳುವರಿ ಹೇಳುವುದಾದರೆ ಸ್ಥಳೀಯ ತಳಿಗಳಲ್ಲಿ ಸುಮಾರು 20-25 ಟನ್ ಪ್ರತಿ ಹೆಕ್ಟೇರ್ಗೆ ಪಡೆಯಬಹುದಾಗಿದೆ. ಅದೇ ರೀತಿ ಸುಧಾರಿತ ತಳಿಗಳಾಗಿದ್ದಲ್ಲಿ 30-40 ಟನ್ ಅಷ್ಟು ಪಡೆಯಬಹುದಾಗಿದೆ. ಇನ್ನು ಸಂಕರ್ಣ ತಳಿಗಳು ಹೈಬ್ರಿಡ್ಸ್ ಅಂತ ಕರಿತೇವೆ, ಅವುಗಳಲ್ಲಿ ನಾವು ಸುಮಾರು 50-60 ಟನ್ ಅಷ್ಟು ಇಳುವರಿ ಕೂಡ ಪಡ್ಕೋಬಹುದಾಗಿದೆ. ಇನ್ನು ಈ ಬದನೆ ಬೇಸಾಯ ಮಾಡಬೇಕಾದ್ರೆ ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅಂತೀರಿ? ನೋಡಿ, ಯಾವುದೇ ಬೆಳೆ ಬೆಳೆಯಬೇಕಾದರೂ ಕೆಲವು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಬಹಳ ಮುಖ್ಯ. ಅದೇ ರೀತಿ ಈ ಒಂದು ತರಕಾರಿಗೆ ಬೆಳೆಯಬೇಕಾದ್ರೆ ಕ್ಷಾರ ಮತ್ತು ಜೌಗು ಪ್ರದೇಶದಲ್ಲಿ ಬದನೆ ಬೆಳೆಯಬಾರದು. ಅದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಗಿಡದಿಂದ ಸುಮಾರು 3 ಅಂಗಳ ಅಂತರದಲ್ಲಿ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ, ಅದರಲ್ಲಿ ರಾಸಾಯನಿಕ ಗೊಬ್ಬರಗಳು. ಮತ್ತು ಬೆಳೆ ಪರಿವರ್ತನೆ ಮಾಡತಕ್ಕಂಥದ್ದು, ಬೇರೆ ಬೆಳೆನ ಬೆಳೆತಕ್ಕಂಥದ್ದು, ಮತ್ತು ದಂಡಾಣು ಸೊರಗು ರೋಗ ಇರತಕ್ಕಂಥ ಜಮೀನಿನಿಂದ ಮತ್ತೊಂದು ಜಮೀನಿಗೆ ನೀರನ್ನು ಹರಿಸಬಾರದು. ನೀರಿನ ಮುಖಾಂತರ ರೋಗಾಣುಗಳು ಹರಿದು ಬೇರೆ ಬೆಳೆಗೂ ತೊಂದರೆ ಆಗುತ್ತದೆ. ಮತ್ತೆ ಸಸ್ಯ ಸಂರಕ್ಷಣಾ ಔಷಧಿಗಳು ಸಿಂಪಡಣೆ ಮಾಡಿದ 8-10 ದಿನಗಳ ತನಕ ಕೊಯ್ಲನ್ನ ಮಾಡಬಾರದು. ಇದು ಕೂಡ ಬಹಳ ಮುಖ್ಯ, ಗ್ರಾಹಕರ ದೃಷ್ಟಿಯಿಂದ ಬಹಳ ಮುಖ್ಯ, ಬಹಳ ಮುಖ್ಯ ಆಗಿರುತ್ತದೆ. ಆತ್ಮೀಯ ಕೇಳಗರೆ, ತಮಗೆ ಈ ಬದನೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಎಂ ಅಂಜನಪ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845544705. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845544405. ತುಂಬ ಸಂತೋಷ ಡಾಕ್ಟರ್ ಅಂಜನಪ್ಪ ಅವರೇ. ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬದನೆಯ ಸುಧಾರಿತ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುವರೆ, ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬದನೆ ಬೇಸಾಯ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ತರಕಾರಿ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಅಂಜನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸರ್, ಎಬಿಎಆರ್ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? ಎ4 ಅಳತೆಯ ಪೇಪರ್ 10 ರೂಪಾಯಿ, ಪಿವಿಸಿ ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ಎಬಿಆರ್ಕೆ ಕಾರ್ಡ್ ಏನಾದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:25. ಇನ್ನೀಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:30 ವಿಜ್ಞಾನದ ಮುನ್ನಡೆ ಜಿವಿ ನಿರ್ಮಲಾ ಅವರಿಂದ. 6:51 ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. ರಾತ್ರಿ 9:05 ಯುವ ವಾಣಿ. ಯುವ ಪ್ರತಿಭೆ ಮೈಸೂರು ವಿಶ್ವವಿದ್ಯಾನಿಲಯದ ಲಲಿತ ಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಎಚ್ಆರ್ ಕಲ್ಯಾಣಿ ಅವರ ಪರಿಚಯ ಹಾಗೂ ಸಂದರ್ಶನ. ಸಂದರ್ಶಕರು ಬೇದ್ರಿ ಮಂಜುನಾಥ್. ಇದು ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಡಿತ್